ಹನಿ ಹನಿಯಾಗಿ ಒದಗಿಸಲಾಗುತ್ತದೆ. ಈ ಕೆಲಸಕ್ಕಾಗಿ ಪೈಪ್, ನಳಗಳು ಮತ್ತು ಎಮಿಟರ್ ಅಂದರೆ ಸಿಂಚಕಗಳ ಜಾಲವನ್ನು ಅಳವಡಿಸಬೇಕಾಗುತ್ತದೆ. ಇದನ್ನು ಹನಿ ನೀರಾವರಿ ಎಂದು ಕರೆಯುತ್ತಾರೆ. ಇನ್ನೊಂದು ವಿಧ ಎಂದರೆ ಸ್ಪ್ರಿಂಕ್ಲರ್ಗಳ ಮೂಲಕ ನೀರೂಡಿಸುವುದು. ಈ ತಂತ್ರಜ್ಞಾನದಲ್ಲಿ ನೀರನ್ನು ಒತ್ತಡದಲ್ಲಿ ಸಿಂಪಡಿಸಲಾಗುತ್ತದೆ ಮತ್ತು ಮಳೆಯ ರೀತಿಯಲ್ಲಿ ಕೊಳವೆಗಳ ಜಾಲದ ಮೂಲಕ ಅಳವಡಿಸಲಾದ ನಳಗಳ ಮೂಲಕ ಗಿಡಗಳಿಗೆ ನೀರುಣಿಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿಯಿಂದ ನೀರಿನ ಬಳಕೆಯಲ್ಲಿ ಶೇಕಡ 30-70% ಉಳಿತಾಯವಾಗಿದೆ ಎಂದು ಕಂಡುಬರುತ್ತದೆ. ವಿಭಿನ್ನ ಬೆಳೆಗಳ ಉತ್ಪಾದಕತೆಯಲ್ಲಿ ಶೇಕಡ 9-60% ಹೆಚ್ಚಾಗಿದೆ ಮತ್ತು ಗುಣಮಟ್ಟವೂ ಹೆಚ್ಚಾಗಿದೆ. ರೈತರ ಆದಾಯದಲ್ಲಿ ಶೇಕಡ 10-69% ಹೆಚ್ಚಳವಾಗಿದೆ. ಪಂಪಿಂಗ್ನಲ್ಲಿ ವಿದ್ಯುತ್ ಮತ್ತು ಡೀಸೆಲ್ನ ಉಳಿತಾಯವಾಗುತ್ತಿದೆಯಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಬೆಳೆಸಲು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಮತ್ತು ಇತರ ರೈತರಿಗೆ 45% ಸಹಾಯವನ್ನು ನೀಡುತ್ತಿದೆ. ಇಷ್ಟೇ ಅಲ್ಲದೆ ಕೆಲವು ರಾಜ್ಯಗಳು ಸೂಕ್ಷ್ಮ ನೀರಾವರಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೃಷಿಕರಿಗೆ ಹೆಚ್ಚುವರಿ ಸಬ್ಸಿಡಿಯನ್ನು ಸಹ ನೀಡುತ್ತಿದೆ. ಇದನ್ನು ಅಳವಡಿಸಲು ಒಬ್ಬ ಫಲಾನುಭವಿಗೆ ಅತಿ ಹೆಚ್ಚು ಅಂದರೆ 5 ಹೆಕ್ಟೇರ್ ಪ್ರದೇಶದಲ್ಲಿ ಸೂಕ್ಷ್ಮ ನೀರಾವರಿಗೆ ಸಹಾಯವೂ ಲಭ್ಯವಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಇಳುವರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿಯು ಸುಮಾರು 78,00,000 ಹೆಕ್ಟೇರ್ ಕ್ಷೇತ್ರವನ್ನು ಆವರಿಸಿದೆ. ಇದು PDMC ಯೋಜನೆಯಿಂದ ಕಳೆದ 8 ವರ್ಷಗಳಿಂದ ಆರಿಸಿದ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 81% ಇಳುವರಿ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಸೂಕ್ಷ್ಮ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯ ಮಾಡಲು 2017-18 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ನಬಾರ್ಡ್ನ ಸಹಯೋಗದೊಂದಿಗೆ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ MIF ಅನ್ನು ರಚಿಸಲಾಯಿತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಬೇಕಿದ್ದಲ್ಲಿ ತಮ್ಮ ಸಮೀಪದ ಕೃಷಿ ಮತ್ತು ತೋಟಗಾರಿಕಾ ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಈಗ ಸ್ವಾವಲಂಬಿಗಳಾಗುವ ಮೂಲಕ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ SJ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕೊಡಗು ಜಿಲ್ಲೆಯಲ್ಲಿ ಏಲಕ್ಕಿಯನ್ನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ ಮತ್ತು ಇದು ಒಂದು ವಾಣಿಜ್ಯ ಬೆಳೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಕಟ್ಟೆರೋಗ ಬರುತ್ತಲ್ಲ, ಅದು ಹೇಗೆ ಹರಡುತ್ತೆ? ಕಟ್ಟೆರೋಗ APDಯಿಂದ ಬರುತ್ತೆ, ಸಸ್ಯ ಏನಿಂದ ಬರುತ್ತೆ, ಅದು ಒಂದರಿಂದ ಒಂದಕ್ಕೆ ಹೋಗ್ಬಿಟ್ಟು ಇಂಜೆಕ್ಟ್ ಮಾಡ್ತಾ ಇರುತ್ತೆ, ಹರಡ್ತಾ ಹೋಗುತ್ತೆ, ಹರಡ್ಕೊಂಡು ಹೋಗಿ ಅದು ಇನ್ಫೆಕ್ಷನ್ ಜಾಸ್ತಿಯಾಗಿ ಎಲೆಗಳು ಒಂಥರ ಹಳದಿ ಆಗ್ತವೆ. ಅದನ್ನು ತಿತ್ತಾಕ್ಬೇಕು ಅಂತ ಹೇಳ್ತವೆ. ತಿತ್ತಾಕಿದಷ್ಟು ಒಳ್ಳೆಯದು. ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ತೋಟದಲ್ಲಿ ಕಾಣ್ತಾ ಇಲ್ಲ, ಎಲ್ಲಿ ಏನು ಮಾಡೋದೇ ಇಲ್ಲ, ಒಂದ್ 6 ತಿಂಗಳು ಸುಮ್ಮನೆ ಬಿಡ್ತೀವಿ, ಅಲ್ಲಿ ಹರಡ್ಬಿಡುತ್ತೆ. ಇಲ್ಲಿ ಯಾರೋ ಮಂತ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಸ್ಪ್ರೇ ಮಾಡ್ತಿರ್ತಾರೆ, ಆ ತೋಟಗಳಲ್ಲಿ ಏನು ಕಟ್ಟೆ ಕಾಣ್ತಾ ಇಲ್ಲ. ಬಟ್ ಎಲ್ಲಿ ನೆಡ್ತಾರೆ ಕುಯ್ತಾರೆ ಅಂತ ತೋಟಗಳಲ್ಲಿ ನಿರ್ಲಕ್ಷಿತ ತೋಟಗಳು ಅಂತೀವಿ. ಹೌದು, ಅಂತ ಕಡೆ ಜಾಸ್ತಿ ಅಂದ್ರೆ ಸಸ್ಯ ಏನುಗಳು ಜಾಸ್ತಿ ಸ್ಪ್ರೆಡ್ ಆಗ್ಬಿಡುತ್ತೆ. ಕಟ್ಟೆ ರೋಗದಿಂದ ಬೆಳೆನೇ ಕಳ್ಕೋಬೇಕಾಗತ್ತೆ ನಾವು. ಅಲ್ಲಿ ಕಟ್ಟೆ ರೋಗ ಬಂದ್ರೆ ಇಳುವರಿ ಕುಂಠಿತ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ರೋಗ ಸಿರ್ಸಿ ಕಡೆ ಇದೆ, ಮತ್ತೆ ಉಂಗ್ಡಳ್ಳ ಅಂತ ಇದೆ ಸಕಲೇಶ್ವರ, ಅಲ್ಲಿ ಕೊಕ್ಕೆಕೊಂದು ರೋಗ ಅಂತ, ಗಿಡನೇ ಕೊಕ್ಕೆ ತರ ಆಗ್ಬಿಡುತ್ತೆ, ಮತ್ತೆ ತುಂಬಾ ಸಿವಿಯರ್ ವೈರಸ್ ಅದು, ಬಂದ್ರೆ ಒಂದೇ ವರ್ಷ ತೋಟನೇ ಹೋಗ್ಬಿಡುತ್ತೆ. ಅಲ್ಲಿಂದ ಕಂದುಗಳನ್ನ ನಾವು ಯಾರು ತರಲಿಲ್ಲ, ತರಲೇಬಾರ್ದು. ಅದು ಕೀಟದಿಂದ ಹರಡುತ್ತೆ, ಅದನ್ನು ಕೀಟದಿಂದ ಹರಡುತ್ತೆ, ಮಿಲ್ಲಿ ಬಗ್ಸಿಂದ ಹರಡುತ್ತೆ ಅಂತಾರೆ. ಬಟ್ ಭಾರಿ ಸಿವಿಯರ್ ವೈರಸ್, ಬಿಳಿ ಹೊಟ್ಟಿನ ತಿಗಣೆ ಅಂತೀವಿ, ಅದರಿಂದ ಬರುವಂತ ರೋಗ. ಅಂದ್ರೆ ಮುಖ್ಯವಾಗಿ ನಾವು ಈ ಸಸ್ಯ ಸಂರಕ್ಷಣೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಮಳೆ ಶುರುವಾದ ತಕ್ಷಣ ಜುಲೈನಿಂದ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯ, ಬೇಸಿಗೆ ಕಾಲದಲ್ಲಿ ಕೀಟ ಸಂರಕ್ಷಣೆ ಬಹಳ ಮುಖ್ಯ, ಮತ್ತೆ ನೀರಾವರಿ. ಏಲಕ್ಕಿಗೆ ಫೆಬ್ರವರಿ 15 ನೀರನ್ನು ಕೊಡಬೇಕು, ಬಹಳ ಮುಖ್ಯ. ಪ್ರತಿ 10 ಒಂದು ಸ್ಪ್ರಿಂಕ್ಲರ್ ಮಾಡಿಕೊಂಡು 1 ಎಕರೆ ಮಳೆ ಕೊಡಬೇಕು ಅಂತಾರೆ, ಅದನ್ನು 10 ದಿನಕ್ಕೆ ಕೊಡಬೇಕು. ಆವಾಗ ಆ ತೋಟಗಳು ಇಳುವರಿಯನ್ನು ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ಬೇರುಗಳು ಆಳಕ್ಕಿರಲ್ಲ, ಇದರದ್ದು ಬೇರುಗಳು ಆಳಕ್ಕಿರಲ್ಲ, ಹಂಗಾಗಿ ನೀರಾವರಿ ಕೊಡಲೇಬೇಕಾಗುತ್ತೆ. ನೀರಾವರಿ ಕೊಡಲೇ ಇದ್ರೆ ಕಾಯಿ ಕಟ್ಟೋದು ಕಡಿಮೆ. ಗಿಡ ಇಳಿದೆ, ಹನಿ ನೀರಾವರಿ ಮೂಲಕ ಕೊಡಬಹುದು. ಹನಿ ನೀರಾವರಿಯನ್ನು ಸಾಕಾಗಲ್ಲ, ಎಸ್ಟಾಬ್ಲಿಷ್ಮೆಂಟ್ ಹೆಲ್ಪ್ ಮಾಡ್ತಿದೆ. ಕಾಯಿ ಕಟ್ಟಲಿಕ್ಕೆ ಮಿಸ್ಟ್ ಇರಿಗೇಷನ್ ಬಹಳ ಹೆಲ್ಪ್ ಆಗ್ತಾ ಇದೆ. ಅಂದ್ರೆ ಆ ಹೈಟ್ ಅಲ್ಲಿ ಸ್ಪ್ರಿಂಕ್ಲರ್ ಮಾಡಿದ್ರೆ, ತುಂತುರು ನೀರಾವರಿ, ನೀರಾವರಿ ಆ ರೀತಿ ನೀರಾವರಿ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ನೀರೇ ಬೇಕಾಗುತ್ತೆ, ಹೆಚ್ಚು ನೀರು ಬೇಕಾಗುತ್ತೆ. ಅಂದ್ರೆ ಅವಾಗ ಬೇಸಿಗೆ ಕಾಲ ಒಣ ವಾತಾವರಣ ಇದೆ, ಅದರಿಂದ ವಾರಂ ಪಾಂಡ್ಸ್ ಇರ್ಬೇಕು, ಅವ್ರ ಹತ್ರ ನೀರಾವರಿ ವ್ಯವಸ್ಥೆ ಇರಬೇಕು, ನೀರು ಕೊಡಂಗಿರ್ಬೇಕು. ಆ ರೀತಿ ಮಾಡಿದ್ರೆ ಇಳುವರಿಯನ್ನು ಅವರು ಸುಧಾರಣೆ ಮಾಡ್ಕೊಬಹುದು. ಈಗ ಸಾಧಾರಣವಾಗಿ ಮೇ ಜೂನ್ ತಿಂಗಳಲ್ಲಿ ಹೂ ಬರುತ್ತೆ ಅಂತ ಹೇಳಿದ್ರೆ, ಕಾಯಿ ಆಗೋದಕ್ಕೆ ಮತ್ತೆ ಕೊಯ್ಲು ಆಗೋದಕ್ಕೆ ಇನ್ನೂ ಎಷ್ಟು ತಿಂಗಳ ಕಾಯ್ಬೇಕಾಗತ್ತೆ? ನಾರ್ಮಲಿ ಈಗೇನು ಹೂವು ಬರುತ್ತೆ ಅದು ಸೆಪ್ಟೆಂಬರ್ಗೆ ಹಣ್ಣಾಗುತ್ತೆ, 120 ಅಂತಾರೆ. 4 ತಿಂಗಳು ಬೇಕು ಅದಕ್ಕೆ, ಅವಾಗ ಹಣ್ಣಾಗುತ್ತೆ. ಅಲ್ಲಿಂದ ಸ್ಟ್ರೇ ಹಾರ್ವೆಸ್ಟ್ ಅಂತಾರೆ, ಸ್ವಲ್ಪ ಸ್ವಲ್ಪ ಇರುತ್ತೆ, ಸ್ಯಾಂಪಲ್ ಕಾಣ್ತಾ ಆ ಥರ ಕಾಣ್ತಾ ಇರುತ್ತೆ. ಜುಲೈ ಆಗಸ್ಟ್ ಅಲ್ಲಿ ಶುರು ಆಗುತ್ತೆ, ಸೆಪ್ಟೆಂಬರ್ ಅಲ್ಲಿ ಒಳ್ಳೆ ಹಾರ್ವೆಸ್ಟ್ ಬರುತ್ತೆ, ಅದು ಹಂಗೇನೆ ಡಿಸೆಂಬರ್ ಗಂಟ ಕಂಟಿನ್ಯೂ ಆಗುತ್ತೆ. ಬಹಳ ದೀರ್ಘವಾಗಿರುತ್ತೆ ಕೊಯ್ಲು, ಕೊಯ್ಲು ಆಲ್ಮೋಸ್ಟ್ 3-4 ತಿಂಗಳು ಇರುತ್ತೆ, 3-4 ತಿಂಗಳು ಇದ್ದೇ ಇರುತ್ತೆ. ನೆಲೆಯಲ್ಲಿ ಈವನ್ 8 ತಿಂಗಳು ಇರುತ್ತೆ. ಅಂದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರ್ಬೋದು. ಕುಯ್ದು ಒಣಗಿಸ್ಲಿಕ್ಕೆ 70% ಖರ್ಚಾಗುತ್ತೆ ಏಲಕ್ಕಿನಲ್ಲಿ, 60% ಅಂತೂ ಗ್ಯಾರಂಟಿ. ಅಂದ್ರೆ ಹಣ್ಣನ್ನೇ ನಾವು ಕೊಯ್ಲು ಮಾಡ್ಕೋಬೇಕು, ಹಣ್ಣನ್ನು ಕುಯ್ಬೇಕು, ಒಂದೊಂದು ಕಲೆಕ್ಟ್ ಮಾಡ್ಕೊಬೇಕು, ಆನಂತರ ಡ್ರೈಯರ್ ನಲ್ಲಿ ಒಣಗಿಸ್ಬೇಕು, ಸ್ವಂತ ಡ್ರೈಯರ್ ಮಾಡ್ಕೋಬೇಕು. ಡ್ರೈಯರ್ ಇಲ್ಲ ಅಂದ್ರೆ 1 ಕೆಜಿಗೆ 50-100 ರೂಪಾಯಿ ಕೇಳ್ತಾರೆ, 60 ರೂಪಾಯಿ ಕೇಳ್ತಾರೆ ಹಸಿಗೆ ಒಣಗಿಸ್ಲಿಕ್ಕೆ. ಅಂದ್ರೆ ಎಲೆಕ್ಟ್ರಿಕ್ ಡ್ರೈಯರ್ ಗಳು ಯಾವು? ಎಲೆಕ್ಟ್ರಿಕ್ ಡ್ರೈಯರ್ ಗಳು ಇದಾವೆ, ಕಟ್ಟಿಗೆಯಿಂದ ಮಾಡಿದಂತ ಡ್ರೈಯರ್ಸ್ ಇದೆ, ಫ್ಲೂ ಕ್ಲೀನ್ ಡ್ರೈಯರ್ ಅಂತಾರೆ, ಅಸ್ತ್ರ ಡ್ರೈಯರ್ಸ್ ಇದಾವೆ. ಅಂದ್ರೆ ಅದಕ್ಕೆ ಬಳಸ್ಕೋಬೇಕಾಗುತ್ತೆ. ಇತ್ತೀಚೆಗೆ ಬಿನ್ ಟೈಪ್ ಆಫ್ ಡ್ರೈಯರ್ಸ್ ಬಂದಿದೆ, ಖಾದಿವು ಕಾಡ್ರಿ ಡ್ರೈಯರ್ ಅಂತ ಹೇಳಿ, ಬಿನ್ ಟೈಪ್. ಅಂದ್ರೆ ನಾವು ಎಲೆಕ್ಕಿಂತ ತಗೊಂಡಾಗ ಬಿನ್ನಲ್ಲಿ ಸುರಿಯೋದಷ್ಟೇ, ಕೆಳಗಿಂದ ಈಟ್ ಗಾಳಿ ಬರುತ್ತೆ, ಅದು ಎತ್ತಿ ಎತ್ತಿ ಹಾಕುತ್ತೆ, ಅಲ್ಲಿ ಒಣಗುತ್ತೆ. ಅವಾಗ ಟ್ರೇಗಳಲ್ಲಿ ಮಾಡ್ತಾ ಇದ್ವಿ, ಈಗ ಟ್ರೇ ಬದಲು ಡೀಸೆಲ್ ಡ್ರೈಯರ್ಸ್ ಬಂದಿದೆ, ಎಲೆಕ್ಟ್ರಿಕಲ್ ಡೀಸೆಲ್ ಜನರೇಟರ್ ಬೇಸ್ಡ್ ಈ ತರ ಡ್ರೈಯರ್ಸ್ ಗಳು ತುಂಬಾ ಬಂದಿದೆ. ಬಟ್ ಈ ಡ್ರೈಯರ್ ಯೂಸ್ ಮಾಡ್ಲಿಕ್ಕೆ ತುಂಬಾ ಬೆಳಿಬೇಕು. ದಿನಾ 100 ಕೆಜಿ ಹಾರ್ವೆಸ್ಟ್ ಬರುವಂತ ತೋಟ ಆದ್ರೆ ವರ್ಕ್ ಆಗುತ್ತೆ, 5 ಕೆಜಿ 10 ಕೆಜಿ ಕುಯ್ಯೋರಿಗೆ ಇವೆಲ್ಲ ಲಾಭದಾಯಕ ಆಗಲ್ಲ, ಅವಾಗ ಬೇರೆಯವ್ರಿಗೆ ಕೊಡ್ಬೇಕಾಗುತ್ತೆ. ವಿತ್ ಇನ್ 2 ಡೇಸ್ ಹಾರ್ವೆಸ್ಟ್ ಆದ್ರೂ ಒಂದು 100 ಕೆಜಿ ಕುಯ್ಯೋತ್ತ ಅವರಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಯಾವ ಬಣ್ಣಕ್ಕಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ? ಏಲಕ್ಕಿ, ಏಲಕ್ಕಿ ದಪ್ಪಕಾಯಿ ಇರ್ಬೇಕು, ಯಾವುದೇ ಕಜ್ಜಿ ಇರಬಾರ್ದು, ಹಸಿರಾಗಿರ್ಬೇಕು, ಅದಕ್ಕೆ ಒಳ್ಳೆ ರೇಟ್ ಅನ್ನ ಮಾರ್ಕೆಟ್ ಅಲ್ಲಿ ಕೊಡ್ತಾರೆ. ಬಟ್ ನನ್ನ ಪ್ರಕಾರ ಏಲಕ್ಕಿ ಬೀಜ ಕಪ್ಪಿದ್ರೆ ಸಾಕು, ಸಿಪ್ಪೆ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾವೆ, ತುಂಬಾ ಇನ್ಸೆಕ್ಟಿಸೈಡ್ ಅನ್ನ ಹೊಡಿತೇವೆ, ಕಲರ್ ಗೋಸ್ಕರ ಕೆಲವರು ಕೆಮಿಕಲ್ ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕಲರ್ ಬರ್ಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಮಾರ್ಕೆಟ್. ಈ ಮಾರ್ಕೆಟ್ ಅಲ್ಲಿ ಅಟ್ ಲೀಸ್ಟ್ ಕಜ್ಜಿದೆಲ್ಲ ಒಳ್ಳೆ ರೇಟ್ ಕೊಡ್ತಾ ಉಂಡಿದ್ರೆ ಅದರಲ್ಲಿ ಇನ್ಸೆಕ್ಟಿಸೈಡ್ ಕಡಿಮೆ ಇರ್ತಿತ್ತು, ಕಲರ್ ಏನು ಯೂಸ್ ಇಲ್ಲ, ಒಳ್ಳೆ ಸ್ಪೈಸಿ ಇರುತ್ತೆ. ನಾವು ಕೆಮಿಕಲ್ ನ ಯೂಸ್ ಮಾಡ್ದೇನೆ ಬೆಳೆದು, ಸ್ವಲ್ಪ ಕಜ್ಜಿ ಇದ್ರು ಏನು ಆಗ್ತಿರ್ಲಿಲ್ಲ. ಬಟ್ ಏನಂದ್ರೆ ಮಾರ್ಕೆಟ್ ರೇಟ್ ಕೊಡೋದು ಕಲರಿಗೆ ಸೈಜ್ಗೆ, ಮತ್ತೆ ಅದು ಯಾವುದೇ ಡ್ಯಾಮೇಜ್ ಇಲ್ಲದೇ ಇರೋದಕ್ಕೆ. ಅದರಿಂದ ರೈತರು ಸುದ ನಾನು ಹಂಗೆ ಬೆಳೆದು ಮಾಡಬೇಕು, ಅದಕ್ಕೆ ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅದೆಲ್ಲ ಯೂಸ್ ಮಾಡ್ತಾರೆ. ಸಿಂಪಲ್ ಅಂದ್ರೆ ಏಲಕ್ಕಿ ಕಪ್ಪು ಬೀಜ ಇದ್ರೆ ಒಳ್ಳೆ ಸ್ಪೈಸ್, ಒಳ್ಳೆ ಗುಣಮಟ್ಟದ ಏಲಕ್ಕಿ ಅಂತ ಏಲಕ್ಕಿ ಅಂತ ಹೇಳ್ಬೋದು. ಈಗ ಗ್ರೀನ್ ಅಂದಾಗ ಇಮೆಚೂರ್ ಕುಯ್ದ್ಬಿಟ್ಟು ಗ್ರೀನ್ ಮಾಡಬಹುದು. ಅಂದ್ರೆ ಸಾಕಷ್ಟು ಉದ್ದೇಶಗಳಿಗೆ ಇದನ್ನ ಬಳಸ್ಕೊಳ್ಳಾಗ್ತಾ ಇದೆ ಏಲಕ್ಕಿಯನ್ನು. ಹೌದು, ಬೇಡಿಕೆನೂ ಸಾಕಷ್ಟು ಇದೆ. ಬೇಡಿಕೆ ಇದೆ, ನಮ್ಮಲ್ಲಿ ಏನ್ ಬೆಳಿತೇವೆ ಅಷ್ಟು ಸುದ ನಮ್ಮ ಭಾರತದಲ್ಲೇ ಯೂಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಮಟ್ಟಿಗೆ 1,500-2,000 ಮೆಟ್ರಿಕ್ ಟನ್ಸ್ ಅಷ್ಟು ಎಕ್ಸ್ಪೋರ್ಟ್ ಆಗುತ್ತೆ, ಅಷ್ಟು ತುಂಬಾ ಎಕ್ಸ್ಪೋರ್ಟ್. ಏನೇ ಈಗ ಒಂದು ಸರಾಸರಿ ಇಳುವರಿ ಅಂದ್ರೆ ಎಷ್ಟು ಬರಬಹುದು ಅಂತ? ಸರಾಸರಿ ಇಳುವರಿ ತುಂಬಾ ಕಷ್ಟದ ಕೆಲಸ ಹೇಳಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಆದಾಯ ಬೇಕು ಅಂತ ಹೇಳಿದ್ರೆ ಒಂದು ಎಕರೆಗೆ 150-200 kg ಆರು ಕೊಯ್ಬೇಕು ಕನಿಷ್ಠ ಕನಿಷ್ಠ. ಬಟ್ ಇವತ್ತು ರೈತರು ಆವರೇಜ್ ತಗೊಂಡಾಗ ಹೆಕ್ಟರ್ಗೆ 60-70 kg ಕರ್ನಾಟಕದಲ್ಲಿ ಇರೋದ್ರಿಂದ ಅಂದ್ರೆ ಕೆಲವು ಪ್ರಾಬ್ಲಮ್ಸ್ ಇದೆ, ಏರಿಯಾ ಸಮಸ್ಯೆ ಎಲ್ಲ ಇದೆ. ಆದ್ರೂ 100 kg ಮೇಲೆ ಕುಯ್ದ್ರೆ ಹೆಂಗ ವರ್ಕೌಟ್ ಆಗುತ್ತೆ. 150 ಅಂದ್ರೆ ಒಳ್ಳೆ ಕ್ರಾಪ್, 300 kg ಗಂಟ ಕುಯ್ಬಹುದು ಎಕರೆಗೆ. ಎಕರೆಗೆ ಒಂದು ಹೆಕ್ಟರ್ಗೆ ಅಂದ್ರೆ ಆಲ್ಮೋಸ್ಟ್ 600-700 kg ಕುಯ್ಬಹುದು. ಕುಯ್ಯೋರು ಇದಾರೆ ಇಲ್ಲ ಅಂತಿಲ್ಲ, ಅಂದ್ರೆ ಬೆಳೆಯೋದಕ್ಕೆ ಅವರು ನಮ್ಮ ಕೊಡಗಿಗೆ ಬೇಕಾದಷ್ಟು ಒಂದು 5 ಜನ ರೈತರು ಕುಯ್ದು ಕೊಡೋಷ್ಟು ಇದ್ದಾರೆ. ಅವ್ರು ಕುಯ್ದು ಕೊಡ್ತಿದ್ದಾರೆ. 2-3 ಟನ್ ಬೆಳೆಯೋ ರೈತರು ಇದ್ದಾರೆ, 5 ಟನ್ ಬೆಳೆಯೋರು ಇದ್ದಾರೆ. ಮತ್ತೆ ಇತ್ತೀಚೆಗೆ ಏಲಕ್ಕಿಯನ್ನು ಬೇರೆ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಶುರುವಾದ್ರು. ಚಿತ್ರದುರ್ಗದಲ್ಲಿ, ಬಯಲುಸೀಮೆಯಲ್ಲಿ, ಚಿತ್ರದುರ್ಗದಲ್ಲಿ ಒಳ್ಳೆ ಏಲಕ್ಕಿ ಬೆಳೆದಿದ್ದಾರೆ. ಹಾಸನದಲ್ಲಿ ದೊಡ್ಡಮಗ್ಗಿ ಆದ್ರೆ ಒಬ್ಬ ರಂಗಸ್ವಾಮಿ ಅಂತ ಹೇಳಿ 4-5 ಟನ್ನೇ ಬೆಳೀತಾರೆ. ಒಂದು 20 ಎಕರೆ ನೆಲೆಯನ್ನೇ ಹಾಕಿದ್ದಾರೆ. ಒಳ್ಳೆ ಕಾಂಪೋಸ್ಟ್ ಅನ್ನ ಹಾಕ್ತಾರೆ, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಸ್ಪ್ರಿಂಕ್ಲರ್ ಮಾಡಿದ್ದಾರೆ, ಶೇಡ್ ನೆಟ್ ಕಟ್ಟಿದ್ದಾರೆ. ಏನ್ ಬೇಕು ಏಲಕ್ಕಿಗೆ ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡಿ ಡ್ರೈ ಪ್ರದೇಶಗಳಲ್ಲೂ ಏಲಕ್ಕಿಯನ್ನು ಬೆಳೆದು ಅಂದ್ರೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಲ್ವಾ? ಅಷ್ಟೇನೇನಿಲ್ಲ. ಸೊ ಅವ್ರು ಒಳ್ಳೆ ರೇಟು ಸಿಗ್ತಾ ಇದೆ. ಅಂದ್ರೆ ಒಂದು ಎಕರೆಗೆ ಕನಿಷ್ಠ 100 kg ನಷ್ಟು ಏಲಕ್ಕಿಯನ್ನು ಕೊಯ್ದ್ರೆ ಲಾಭದಾಯಕ ಆಗುತ್ತೆ. ಅದಕ್ಕಿಂತ ಕಡಿಮೆ ಆದಾಗ ರೈತ ಬಾಂಧವರೇ, ತಮಗೆ ಏಲಕ್ಕಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663692241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663692241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ಈ ಏಲಕ್ಕಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ಯಾವುದೇ ಬೆಳೆಗೆ ಕೃತಕ ರಾಸಾಯನಿಕ ವಸ್ತುಗಳನ್ನು ಪೋಷಕಾಂಶವಾಗಿ ಬಳಸದೆ ಆ ಬೆಳೆಯಲ್ಲಿ ಕಂಡುಬರುವಂಥ ರೋಗ ಮತ್ತು ಕೀಟಗಳ ತೊಂದರೆಯನ್ನು ಪ್ರಕೃತಿ ದತ್ತವಾಗಿ ದೊರೆಯುವಂಥ ವಸ್ತುಗಳನ್ನು ಬಳಸಿಕೊಂಡು ನಿಯಂತ್ರಣ ಮಾಡುವಂಥ, ಬೆಳೆಗಳ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಪ್ರಚೋದಕಗಳನ್ನು ಬಳಸದೆ ಕೈಗೊಂಡಂಥ ಬೇಸಾಯಕ್ಕೆ ಸಾವಯವ ಬೇಸಾಯ ಅಥವಾ ಸಾವಯವ ಕೃಷಿ ಅಂತ ನಾವು ಕರಿಬಹುದು. ಸಾವಯವ ಕೃಷಿಯಿಂದ ಬೆಳೆಸಿದಂಥ ಹುಲ್ಲು, ಬೇರೆ ಆಹಾರವನ್ನು ಕೊಟ್ಟು ತಿಂಡಿ ರೂಪದಲ್ಲಿ ಕೊಡುವಂಥ ಹಿಂಡಿಗಳಲ್ಲೂ ಕೂಡ ಯಾವುದೇ ರಾಸಾಯನಿಕ ವಸ್ತುವನ್ನು ಸೇರಿಸದೆ ಸಾಕಿರುವಂಥ ಹಸು ಕೊಡುವಂಥ ಹಾಲು ಕೂಡ ಸಾವಯವ ಹಾಲಾಗಿರುತ್ತೆ. ಈ ತತ್ವಗಳನ್ನೇ ಅನುಸರಿಸಿ ಸಾವಯವ ಬೀಜೋತ್ಪಾದನೆ, ರೇಷ್ಮೆ ನೂಲು ಉತ್ಪಾದನೆ, ಹಾಗೆಯೇ ಬೇರೆ ಪ್ರಾಣಿಗಳನ್ನು ಸಾಕುವಂಥ ಕ್ರಮ ಈ ಸಾವಯವ ಕೃಷಿ ಅನುಸಾರ ಬೆಳೆಸಿದಂಥ ಉತ್ಪಾದನೆಗಳಾಗಿರ್ತವೆ. ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಈ ಬೆಳೆಗಳ ಪರಿವರ್ತನೆಯನ್ನು ಕೈಗೊಳ್ಳುವಂಥದ್ದು, ನಮಗೆ ಸಿಗುವಂಥ ಎಲ್ಲ ಬಗೆಯ ಕಸ ಕಡ್ಡಿಗಳನ್ನು ಭೂಮಿಗೆ ಸೇರಿಸಿ ಫಲವತ್ತತೆಯನ್ನು ಹೆಚ್ಚಿಕೊಂಡು ಹೋಗುವಂಥದ್ದು, ನೈಸರ್ಗಿಕವಾಗಿ ದೊರೆಯುವಂಥ ಪೋಷಕಾಂಶಗಳನ್ನು ಬಳಸುವಂಥದ್ದು, ಉತ್ತಮ ರೀತಿಯಲ್ಲಿ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಬೆಳೆಗಳಿಗೆ ತಗುಲುವಂಥ ಹಲವು ಬಗೆಯ ಕೀಟ ಮತ್ತು ರೋಗದ ತೊಂದರೆಯನ್ನು ಹಳೆಯ ಪದ್ಧತಿಗಳು ಮತ್ತು ಬೇರೆ ಹೊಸ ಸಹಜ ಕ್ರಮಗಳಿಂದ ನಿಯಂತ್ರಣಕ್ಕೆ ತರೋದು, ಇವೆಲ್ಲವನ್ನು ನಾವು ಸಮಗ್ರ ರೀತಿಯಲ್ಲಿ ಬಳಸ್ಕೊಳ್ಳೋದು ಈ ಸಾವಯವ ಬೇಸಾಯದಲ್ಲಿ ಬಹಳ ಅತ್ಯಗತ್ಯ. ಹೆಚ್ಚು ಇಳುವರಿ ಪಡೆಯುವಂಥ ಹಂಬಲದಿಂದ ಕಳೆದ 3-4 ದಶಕದ ಕಾಲದಿಂದ ನಾವು ಆಧುನಿಕ ಕೃಷಿಯನ್ನು ಕೈಗೊಂಡು ಮಣ್ಣಿನ ಆರೋಗ್ಯದ ಕಡೆಗೆ ಅಷ್ಟು ಗಮನವನ್ನು ಕೊಟ್ಟಿಲ್ಲ. ಇದರಿಂದ ಆಹಾರ ವಸ್ತುಗಳ ಗುಣಮಟ್ಟ ಇಳಿಮುಖ ಆಗಿದೆ, ಮತ್ತು ಇದರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಜನರಲ್ಲಿ ತಲೆದೋರ್ತಾ ಇದ್ದಾವೆ. ಇದರ ಬಗ್ಗೆ ನಮ್ಮ ಜನರಲ್ಲಿ ಅರಿವನ್ನು ಮೂಡಿಸೋದು ಕೂಡ ಬಹಳ ಅತ್ಯಗತ್ಯವಾಗಿದೆ. ಹೆಚ್ಚುತ್ತಾ ಇರುವಂಥ ಜನಸಂಖ್ಯೆಗೆ ಆಹಾರವನ್ನು ನಾವು ಪೂರೈಸಬೇಕಾಗತ್ತೆ. ಇದಕ್ಕಾಗಿ ನಾವು ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರೋದಕ್ಕೆ ಮತ್ತು ಪ್ರಕೃತಿ ದತ್ತವಾದಂಥ ಮಣ್ಣು, ನೀರು, ಹಾಗೆಯೇ ವಾತಾವರಣ ಕೆಡದನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಸಾವಯವ ಬೇಸಾಯದ ಕಡೆಗೆ ನಮ್ಮ ರೈತರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಅನೇಕ ದೇಶದಲ್ಲಿ ಈ ಸಾವಯವ ಬೇಸಾಯದ ಬೆಳೆಗಳಿಗೆ ಬೇಡಿಕೆ ಸಾಕಷ್ಟಿದೆ. ಅವುಗಳ ಪೂರೈಕೆ ಮೂಲಕ ಹೆಚ್ಚಿನ ಹಣ ಗಳಿಸುವ ಸಾಧ್ಯತೆ ಇರೋದ್ರಿಂದ ಸಾವಯವ ಕೃಷಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಸಾವಯವ ಕೃಷಿ ಅನುಸರಿಸೋದ್ರ ಮೂಲಕ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಲಿಕ್ಕೆ ಸಾಧ್ಯವಾಗುತ್ತೆ. ಈ ಕೃಷಿಯಲ್ಲಿ ಮಾರುಕಟ್ಟೆಯ ಬಾಹ್ಯ ವಸ್ತುಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಅಗತ್ಯವಾಗುವಂಥ ಈ ಸಾವಯವ ಗೊಬ್ಬರಗಳು, ರೋಗ ಮತ್ತು ಕೀಟಬಾಧೆಗಳ ನಿಯಂತ್ರಣಕ್ಕೆ ನೈಸರ್ಗಿಕ ವಸ್ತುಗಳನ್ನು ತಮ್ಮ ಜಮೀನುಗಳಲ್ಲೇ ಪೂರೈಸಿಕೊಂಡು ಕಡಿಮೆ ವೆಚ್ಚ ಮಾಡ್ತಾ ಈ ಕೃಷಿಯನ್ನು ಜೀವನಾಧಾರವನ್ನಾಗಿ ಮಾಡಿಕೊಂಡು ಸಸ್ಯ ಪ್ರಾಣಿ ಮತ್ತು ಮನುಷ್ಯನ ಬಾಂಧವ್ಯದ ಬೆಸುಗೆ ಈ ಸಾವಯವ ಕೃಷಿಯಲ್ಲಿ ಹೆಚ್ಚು ನಿಕಟವಾಗುತ್ತೆ. ಸಾವಯವ ಕೃಷಿಯಲ್ಲಿ ಈ ರಸಗೊಬ್ಬರಗಳನ್ನು ಬಳಸೋದಕ್ಕೆ ನಿಷೇಧ ಇರೋದರಿಂದ ಭೂಮಿಯ ಗುಣಮಟ್ಟ ಕೆಡುವಂಥ ಸಾಧ್ಯತೆ ಬಹಳ ಕಡಿಮೆ. ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಸೇರಿಸೋದ್ರಿಂದ ಅದರ ಗುಣಮಟ್ಟ ಹೆಚ್ಚಿ ನಾವು ಬೆಳೆದಂಥ ಬೆಳೆ ಅಥವಾ ತರಕಾರಿ ಮತ್ತು ಬೇರೆ ಫಸಲುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಸಂಯೋಜನೆಯ ಪ್ರಮಾಣ ಬಹಳ ಅನುಕೂಲಕರವಾಗಿ ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತೆ, ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ರೋಗ ಮತ್ತು ಕೀಟಗಳ ತೊಂದರೆಗಳನ್ನು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಮಾಡೋದರಿಂದ ಬೆಳೆಗಳು, ಹಣ್ಣು ಹಂಪಲು, ಸೊಪ್ಪು ತರಕಾರಿಗಳಲ್ಲಿ ಕೆಟ್ಟ ಪರಿಣಾಮವನ್ನು ಬೀರುವಂಥ, ಅಡ್ಡ ಪರಿಣಾಮವನ್ನು ಬೀರುವಂಥ ಈ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುವಂಥ ಸಾಧ್ಯತೆ ಕಡಿಮೆ ಆಗೋದರಿಂದ ಬೆಳೆಗಳ ಗುಣಮಟ್ಟವನ್ನು ನಾವು ಸಾವಯವ ಕೃಷಿಯಿಂದ ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ರಾಸಾಯನಿಕ ಗೊಬ್ಬರಗಳ ಕೊಡುವಿಕೆಯನ್ನು ನಾವು ತಪ್ಪಿಸೋದ್ರಿಂದ ಬೆಳೆಗೆ ಅವಶ್ಯಕವಾದಂಥ ಪೋಷಕಾಂಶಗಳ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಳುವರಿ ಪ್ರಮಾಣ ಪ್ರಾರಂಭಿಕ ವರ್ಷಗಳಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಇಳುವರಿ ಕೂಡ ಏರುಪೇರಾಗುತ್ತೆ. ಮುಖ್ಯವಾಗಿ ನಾವು ಈ ಸಾವಯವ ಬೇಸಾಯದಿಂದ ಉತ್ತಮ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗೋದ್ರ ಮೂಲಕ ಅದರ ಉತ್ಪಾದಕ ಶಕ್ತಿಯನ್ನು ಸುಸ್ಥಿರವಾಗಿ ಹೆಚ್ಚಿಸಬಹುದು. ನೀರಿನ ಬಳಕೆಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಸಂರಕ್ಷಣೆ ಮಾಡಬಹುದು ಮತ್ತು ಸದುಪಯೋಗ ಪಡಿಸ್ಕೊಳ್ಬಹುದು. ಮಣ್ಣಿಗೆ ಸಾವಯವ ವಸ್ತುಗಳನ್ನು ಮತ್ತು ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಮಣ್ಣು, ಸಸ್ಯ ಮತ್ತು ಪ್ರಾಣಿ ಸಂಬಂಧಗಳ ಮೂಲಕ ನಾವು ಪಡ್ಕೋಬಹುದು. ಪ್ರಾಣಿಗಳನ್ನು ಅವುಗಳ ನಡವಳಿಕೆಗಳ ಆಧಾರದ ಮೇಲೆ ನಾವು ಸಾಕಬಹುದು. ಜಮೀನಿನಲ್ಲಿ ದೊರಕುವಂಥ ವಸ್ತುಗಳನ್ನೇ ಆದಷ್ಟು ಬಳಸ್ಕೋಬಹುದು. ಹೊರಗಡೆಯ ವಸ್ತುಗಳ ಬಳಕೆಯನ್ನು ತಪ್ಪಿಸಿ ನಮ್ಮ ರೈತರು ಸ್ವಾವಲಂಬಿಗಳಾಗಬಹುದು. ಮಣ್ಣು, ನೀರು ಮತ್ತು ವಾತಾವರಣದ ಮಾಲಿನ್ಯ ಸಾವಯವ ಕೃಷಿಯಿಂದ ಕಡಿಮೆ ಆಗುತ್ತೆ. ಸಸ್ಯ ಪ್ರಾಣಿ ಮತ್ತು ಬೇರೆ ಪ್ರಭೇದಗಳನ್ನು ಪೋಷಣೆ ಮಾಡೋದು ಮತ್ತು ರಕ್ಷಣೆ ಮಾಡೋದು ಕೂಡ ಸಾವಯವ ಕೃಷಿಯ ಮುಖ್ಯ ಉದ್ದೇಶ. ಪ್ರಕೃತಿಯಲ್ಲಿ ಸಹಜವಾಗಿ ನಡೆಯುವಂಥ ಕ್ರಿಯೆಗಳನ್ನು ಈ ಸಾವಯವ ಕೃಷಿ ಉತ್ತೇಜಿಸುತ್ತೆ ಮತ್ತು ನಾವು ಅವುಗಳನ್ನು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸೋದಕ್ಕೆ ಅನುಕೂಲವಾಗುತ್ತೆ. ಹಳೆಯ ಅನುಕೂಲಕರ ಪದ್ಧತಿಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೋಬಹುದು. ಸಾವಯವ ಕೃಷಿಯಿಂದ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಮತ್ತು ಹೆಚ್ಚು ಬೆಲೆ ದೊರಕೋದ್ರಿಂದ ಸಾವಯವ ಕೃಷಿ ಲಾಭದಾಯಕ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆಗಳನ್ನು ತೆಗಿಬೇಕಾಗಿರೋದ್ರಿಂದ ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನು ನಾವು ಪ್ರಾರಂಭದಲ್ಲಿ ಸೇರಿಸಬೇಕಾಗತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಬೇಸಾಯದಲ್ಲಿ ಸಿಗುವಂಥ ಬೆಳೆಯುಳಿಕೆಗಳು, ದನದ ಕೊಟ್ಟಿಗೆ, ಕುರಿದೊಡ್ಡಿಗಳಲ್ಲಿ ದೊರೆಯುವಂಥ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಈ ವಸ್ತುಗಳನ್ನು ನಾವು ಕಾಂಪೋಸ್ಟ್ ಮಾಡಿಕೊಂಡು ಅಥವಾ ಸುಧಾರಿತ ರೀತಿಯಲ್ಲಿ ಕಾಂಪೋಸ್ಟ್ ಮಾಡುವ ಪದ್ಧತಿಗಳನ್ನು ಅನುಸರಿಸಿ ಬೆಳೆಗೆ ಬೇಗನೆ ಈ ಪೋಷಕಾಂಶಗಳು ಲಭ್ಯವಾಗುವ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಆಧುನಿಕ ರೀತಿಯಲ್ಲಿ ಕಾಂಪೋಸ್ಟ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಬಹಳ ಇರೋದರಿಂದ ಸಾವಯವ ಕೃಷಿಕರು ಕಾಂಪೋಸ್ಟನ್ನು ಮಾಡಿಕೊಳ್ಳೋದರ ಬಗ್ಗೆ ಹೆಚ್ಚು ತಿಳ್ಕೊಂಡು ಅನುಸರಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಸಾವಯವ ಕೃಷಿಯಲ್ಲಿ ರೋಗ ಮತ್ತು ಕೀಟಗಳ ತೊಂದರೆಯನ್ನು ನೈಸರ್ಗಿಕವಾಗಿ ನಾವು ತಡೆಯುವಂಥ ಅವಶ್ಯಕತೆ ಇರೋದರಿಂದ ಬೇವು, ಹೊಂಗೆ ಮತ್ತು ಬೇರೆ ಮರಗಳ ಸೊಪ್ಪು, ಹಣ್ಣುಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಇದಲ್ಲದೆ ಯಾವ ಸಾವಯವ ಬೆಳೆಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ನಾವು ತಿಳ್ಕೊಂಡು ಅದನ್ನು ಕೃಷಿ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ. ಫಸಲಿನ ಗುಣಮಟ್ಟ ನೋಡಿದಾಗ ಸಾಮಾನ್ಯವಾಗಿ ನಾಟಿ ತಳಿಗಳ ಫಸಲಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಸಾವಯವ ಬೇಸಾಯದ ಮೂಲದಿಂದ ಬಂದಂಥ ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತ. ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ರೋಗ ರುಜಿನಗಳ ತೊಂದರೆಗೆ ತುತ್ತಾಗೋದು ರೂಢಿ. ಕೆಲವು ಸುಧಾರಿತ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರೋದರಿಂದ ಅವುಗಳ ಬಳಕೆಯನ್ನು ನಾವು ವಿಸ್ತರಿಸಬಹುದು. ಕಾಲಕಾಲಕ್ಕೆ ಈ ಸಾವಯವ ಬೇಸಾಯದಲ್ಲಿ ಮುಖ್ಯವಾಗಿ ಸ್ವಚ್ಛವಾದಂಥ ವಾತಾವರಣ ಇರುವಂತೆ ಕಾಪಾಡಿಕೊಂಡು ಬರಬೇಕಾಗತ್ತೆ. ಗೊಬ್ಬರವಾಗಿ ನಾವು ಕಾಂಪೋಸ್ಟನ್ನು ಕೊಡಬೇಕಾಗತ್ತೆ. ಉಳಿದ ಭಾಗವನ್ನು ಬೆಳೆಯ ಅನುಕೂಲವನ್ನು ನೋಡಿಕೊಂಡು ಕೊಡಬಹುದು. ಮಾಗಿ ಉಳುಮೆ ಮಾಡೋದು ಅಥವಾ ಮುಂದಾಗಿ ಉಳುಮೆ ಮಾಡೋದರಿಂದ ಹಲವಾರು ರೋಗಗಳ ತೊಂದರೆಯನ್ನು ನಾವು ತಡೆಗಟ್ಟಬಹುದು. ಬದುಗಳು ರೋಗ ಮತ್ತು ಕೀಟಗಳಿಗೆ ಆಶ್ರಯವಾಗಿರದಂತೆ ನೋಡ್ಕೋಬೇಕಾಗತ್ತೆ. ನೀರಿನ ಅವಶ್ಯಕತೆ ಇರುವಂಥ ಬೆಳೆಗಳನ್ನು ಮುಂದಾಗಿ ಬಿತ್ತಬೇಕಾಗತ್ತೆ. ಕಳೆಗಳನ್ನು ಹತೋಟಿ ಮಾಡೋದಕ್ಕೆ ಎಡೆಕುಂಟೆಯನ್ನು ಹಾಯಿಸೋದು ಬಹಳ ಸೂಕ್ತವಾದಂಥ ಕ್ರಮ. ನೈಸರ್ಗಿಕವಾಗಿ ದೊರೆಯುವಂಥ ವಸ್ತುಗಳನ್ನು ಸಕಾಲಕ್ಕೆ ಸುಲಭವಾಗಿ ದೊರೆಯುವಂತೆ ನೋಡ್ಕೋಬೇಕಾಗತ್ತೆ. ತೇವಾಂಶದ ರಕ್ಷಣೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಎಡೆಕುಂಟೆ ಹಾಯಿಸಿ ನೀರು ಇಂಗುವಂತೆ ನೋಡ್ಕೋಬೇಕಾಗತ್ತೆ. ಪೂರ್ಣ ಬೆಳೆಯಾಗಿ ಬೆಳೆಯುವ ಬದಲು ಹಲವಾರು ಬೆಳೆಗಳನ್ನು ಮಿಶ್ರ ಬೆಳೆಗಳಾಗಿ ಅಥವಾ ಅಂತರ ಬೆಳೆಗಳಾಗಿ ಬಿತ್ತನೆ ಮಾಡೋದು ಕೂಡ ಈ ಒಂದು ರೋಗ ಕೀಟಗಳ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಬಹಳ ಸೂಕ್ತವಾದಂಥ ಕ್ರಮ ಆಗುತ್ತೆ. ಬೆಳೆಯನ್ನು ಕಟಾವು ಮಾಡಿದಾಗ ನೆರಳಿನಲ್ಲಿ ಒಣಗಿಸೋದು ಕೂಡ ಅಷ್ಟೇ ಸೂಕ್ತವಾಗುತ್ತೆ. ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಬಳಸೋದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ರೋಗ ಕೀಟ ನಿರೋಧಕ ಶಕ್ತಿ ಇರುವಂಥ ತಳಿಗಳ ಆಯ್ಕೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ನಾವು ಈ ಹಿಂದೆ ಅನುಸರಿಸ್ತಾ ಇದ್ದಂಥ ಪದ್ಧತಿಗಳನ್ನು ಇವು ರೋಗ ಕೀಟಗಳ ತೊಂದರೆಯನ್ನು ನಿವಾರಿಸ್ಕೊಳ್ಳೋದಕ್ಕೆ ಬಳಸ್ಕೋಬೇಕಾಗತ್ತೆ. ಕೀಟಗಳ ಹಾವಳಿಗೆ ಮುಖ್ಯವಾಗಿ ಬೇವಿನ ಬೀಜದಿಂದ ತೆಗೆದಂಥ ಕಷಾಯವನ್ನು ನಾವು ಬಳಸ್ಕೋಬೋದು. 4% ಬೇವಿನ ಬೀಜದ ಕಷಾಯವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿಕೊಂಡು ಸಾಕಷ್ಟು ಕೀಟಗಳನ್ನು ನಿಯಂತ್ರಿಸಬಹುದು. ಆದ್ದರಿಂದ ಬೇವಿನ ಹಣ್ಣನ್ನು ಶೇಖರಣೆ ಮಾಡಿಕೊಂಡು ಅವುಗಳನ್ನು ಒಣಗಿಸಿ ಬಳಸಬೇಕಾಗತ್ತೆ. ಬೇವಿನ ಕಾಯಿಗಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಬಳಸಬಹುದು. ಹತ್ತಿಯಲ್ಲಿ ಬೆಂಡೆ, ಕೋಸು ಬೆಳೆಯಲ್ಲಿ ಸಾಸಿವೆ, ಹೀಗೆ ಕೆಲವು ಬೆಳೆಗಳನ್ನು ಬಲೆ ಬೆಳೆಗಳನ್ನಾಗಿ ಬೆಳೆಯೋದ್ರ ಮೂಲಕ ಕೀಟಗಳ ನಿಯಂತ್ರಣ ಸಾಧ್ಯವಾಗುತ್ತೆ. ತೋಟಗಾರಿಕಾ ಬೆಳೆಗಳಲ್ಲಿ ಈ ಬೋರ್ಡೋ ಮಿಶ್ರಣ ಒಂದು ಮುಖ್ಯವಾದಂಥ ಶಿಲೀಂದ್ರನಾಶಕ. ಸುಣ್ಣ ಮತ್ತು ಮೈಲ್ದುತ್ತವನ್ನು ನಿಗದಿತ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ತಯಾರಿಸಿಕೊಂಡು ಸಿಂಪರಣೆ ಮಾಡಬಹುದು. ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳ ಆಯ್ಕೆ ಮಾಡಿಕೊಳ್ಳೋದು, ಬೇಸಾಯದಲ್ಲಿ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಈ ರೋಗ ಮತ್ತು ಕೀಟಗಳ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಬಹಳ ಮುಖ್ಯವಾದಂಥ ಕ್ರಮ ಆಗುತ್ತೆ. ಇನ್ನು ಯಾಂತ್ರಿಕ ಕ್ರಮಗಳಲ್ಲಿ ನಾವು ಕೈಯಿಂದ ಈ ಕೀಟದ ಮರಿಗಳು ಮತ್ತು ಕೋಶಗಳನ್ನು ಸಂಗ್ರಹಿಸಿ ನಾಶಪಡಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಕೀಟಗಳನ್ನು ಕೈಯಿಂದ ಹಿಡಿದು ಸಾಯಿಸಬಹುದು. ಕೆಲವೇ ಗಿಡಗಳನ್ನು ಆಶ್ರಯಿಸಿರುವಂಥ ಕೀಟಗಳನ್ನು ಆ ಗಿಡಗಳನ್ನು ತೆಗೆದಿರುವ ಮೂಲಕ ಕೂಡ ಹತೋಟಿಗೆ ತರಬಹುದು. ಕೆಲವು ಕೀಟಗಳು ಕಳೆಗಳಲ್ಲಿ ಆಶ್ರಯ ಪಡಿತವೆ, ಅವುಗಳನ್ನು ನಾವು ಕಳೆ ನಿಯಂತ್ರಣದ ಮೂಲಕ ನಿವಾರಿಸ್ಕೋಬಹುದು. ಬೇವಿನ ಹಿಂಡಿ, ಹೊಂಗೆ ಹಿಂಡಿಗಳನ್ನು ಕೂಡ ಭೂಮಿಗೆ ಸೇರಿಸೋದು ಬಹಳ ಒಳ್ಳೆಯದು. ಮಣ್ಣಿಗೆ ಸಾವಯವ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚೆಚ್ಚಾಗಿ ಸೇರಿಸೋದ್ರಿಂದ ಉಪಯುಕ್ತ ಸೂಕ್ಷ್ಮಜೀವಿಗಳು ಹಾಗೆಯೇ ಕೀಟಗಳು ವೃದ್ಧಿಯಾಗಿ ಫಸಲಿಗೆ ತೊಂದರೆ ಉಂಟು ಮಾಡುವಂಥ ರೋಗ ಮತ್ತು ಕೀಟಗಳ ವೃದ್ಧಿಗೆ ತಡೆಯಿಂದ ಉಂಟು ಮಾಡ್ತವೆ. ರೈತರು ಇದರ ಬಗ್ಗೆ ಸೂಕ್ತವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಇವುಗಳನ್ನು ಅನುಸರಿಸಿದರೆ ಬಹಳ ಅನುಕೂಲ ಆಗುತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ, ನಂತರ ಜೈವಿಕ ಇಂಧನ ಸಸ್ಯಗಳ ಕುರಿತು ಡಾಕ್ಟರ್ ಬಾಲಕೃಷ್ಣ ಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಂದ 15,600 ರೂಪಾಯಿಗಳು, ಅರೇಬಿಕಾ ಚೆರಿ 7,900 ರೂಪಾಯಿಂದ 8,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 10,600 ರೂಪಾಯಿಂದ 10,900 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚೆರಿ 6,100 ರೂಪಾಯಿಂದ 6,400 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸೇವಾ ಮಾಹಿತಿ. ಕುಂಜಿಲ ಕಕ್ಕಬ್ಬೆ ಗ್ರಾಮತ್ರ ನಂಬಡಮಂಡ ಸೋಮಪಂಡಮೋವ ಜಯ ಭೀಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 59 ಬಯತ್ರ ನಂಬಡಮಂಡ ಜಯ ಭೀಮಯ್ಯ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆರ ಮೇಲೆ ನಂಬಡಮಂಡ ಐನ್ ಮನೆಲು ನಡಪ. ಕತ್ತಲೆಕಾಡು ನಿವಾಸಿ ಕೆಜಿ ವಿಜಯ ಅವರ ತಂದೆ ಗೋಪಾಲ ಅವರು 71 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಗೋಪಾಲ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಕತ್ತಲೆಕಾಡಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ಕಲ್ಲೂರು ನಿವಾಸಿ ಸಿ ಲಿಂಗರಾಜು ಇಂದು ಮಧ್ಯಾಹ್ನ ನಿಧನರಾಗಿದ್ದು, 79 ವರ್ಷ ಪ್ರಾಯದ ಸಿ ಲಿಂಗರಾಜು ಅವರ ಅಂತ್ಯಕ್ರಿಯೆ ನಾಳೆ ಕಲ್ಲೂರು ಗ್ರಾಮದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಪ್ರೀತಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಉಂಟು. ಈ ಬಗ್ಗೆ ಅವಶ್ಯ ಮುನ್ನೆಚ್ಚರಿಕೆ ವಹಿಸುವ ಹಂಗೆ ನೋಡಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸೂಚನೆ ಕೊಟ್ಟಳು. ಮಡಿಕೇರಿ ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ, ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ 300 ಮಿಲಿಮೀಟರ್ ಮಳೆ ಕಡಿಮೆ. ಮುಂದಿನ ದಿನದಲ್ಲಿ ಜಾಸ್ತಿ ಮಳೆಯಾದಲ್ಲಿ ಮಳೆಯಿಂದ ಉಂಟಾದ ತೊಂದರೆ ತಾಪತ್ರಯನ ತಪ್ಪಿಸಿಕೆ ಅಗತ್ಯ ಕಟ್ಟೆಚ್ಚರ ವಹಿಸುವ ಹಂಗೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಯಾವ ಉದ್ದೇಶಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂಬ ಬಗ್ಗೆ ಸಮಗ್ರ ವರದಿ ನೀಡುವ ಹಂಗೆ ಜಿಲ್ಲಾಧಿಕಾರಿಗ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರಿಗೆ ಸೂಚನೆ ಕೊಟ್ಟಳು. ರಾಜಸೀಟ್ ಅಭಿವೃದ್ಧಿ ಸಂಬಂಧಿಸಿದ ಹಂಗೆ ಮಾಹಿತಿ ಪಡೆದು ಈ ಕಾರ್ ಬರಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ರಾಜ್ ನಗರಸಭೆನ ಪೌರಾಯುಕ್ತರು ಇದಕ್ಕೆ ಸಂಬಂಧಪಟ್ಟ ಬ್ಯಾರೆ ಬ್ಯಾರೆ ಅಧಿಕಾರಿಗ ಕೂಡಿಯಾಡಿದ್ದು. ಹಿರಿಯ ನಾಗರಿಕರ ವೇದಿಕೆ ಲಯನ್ಸ್ ಸಂಸ್ಥೆನ ಕೂಡುಕೂಟಂದ ಹಿರಿಯ ನಾಗರಿಕರು ಸದಸ್ಯರು ಸಾರ್ವಜನಿಕರಿಗೆ ಕಿವಿ ಮೂಗು ಗಂಟಲು ತಜ್ಞರಿಂದ ಪುಕ್ಸಟೆ ಆಗಿ ತಪಾಸಣಾ ಶಿಬಿರ ಜೂನ್ 30ರಂದು ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮುಟ್ಟ ಮಡಿಕೇರಿ ಪೇಟೆನ ಲಯನ್ಸ್ ಸಭಾಬಾಡಿಲಿ ನಡೆದಿದೆ. ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷ ತಿಮ್ಮಯ್ಯ ಅವು ಮಾಹಿತಿ ಕೊಟ್ಟಳು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಹತ್ತಿರ ಇದ್ದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2024-25 ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಜಿಲ್ಲೆನ ಸರ್ಕಾರಿ ಹಂಗೆ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿಗಳಿಗೆ ಅರ್ಜಿನ ಕರ್ದೊಳೋ ಅರ್ಜಿ ಹಾಕಿಕೆ ಆಗಸ್ಟ್ 10 ಆಖೀರಿ ದಿನ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮುಖ್ಯ ಶಿಕ್ಷಕರು ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಇವರನ್ನ ಸಂಪರ್ಕಿಸುವ ಹಂಗೆ ಮಾಹಿತಿ ಸಿಕ್ಕಿಟ್ಟು. ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿ ವ್ಯಾಪ್ತಿಲಿ ಚೆಂಬು ಪೆರಾಜೆ ಹಂಗೆ ಸಂಪಾಜೆ ಗ್ರಾಮಗಳಿಗೆ ಸಂಬಂಧಿಸಿದ ಪೌತಿ ಖಾತೆ ಆಂದೋಳನ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಜೂನ್ 27ರಂದು 11 ಗಂಟೆಗೆ ಸಂಪಾಜೆ ನಾಡ ಕಚೇರಿಯಲ್ಲಿ ನಡೆದಿದೆ. ಪೌತಿ ವಾರಿ ಸುಧಾರಿಕೆ ಖಾತೆ ಸಂಬಂಧ ಖಾತೆದಾರರ ಮರಣ ದೃಢೀಕರಣ ಪತ್ರ ವಂಶವೃಕ್ಷ ದೃಢೀಕರಣ ಪತ್ರ ಬ್ಯಾರೆ ಬ್ಯಾರೆ ದಾಖಲಾತಿನ ಹಾಜರಿಪಡಿಸುವ ಹಂಗೆ ಮತ್ತೆ ಚೆಂಬು ಪೆರಾಜೆ ಮತ್ತೆ ಸಂಪಾಜೆ ವ್ಯಾಪ್ತಿನ ಎಲ್ಲಾ ರೈತ ಬಾಂಧವು ಇದರ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಕಂದಾಯ ಪರಿವೀಕ್ಷಕರು ವೆಂಕಟೇಶ್ ಅವು ಕೇಳಿಕೊಂಡಳು. ರಾಜಸೀಟ್ ಅಭಿವೃದ್ಧಿ ಸಮಿತಿನ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಸಭೆಯಲ್ಲಿ ರಾಜಸೀಟ್ ರಾಜರ ಗದ್ದುಗೆ ನೆಹರು ಮಂಟಪ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ಎಚ್ಆರ್ ನಾಯಕ್ ಅವು ಮಾಹಿತಿ ಕೊಟ್ಟು ರಾಜಸೀಟ್ ಅಭಿವೃದ್ಧಿ ಬಗ್ಗೆ ಇಲ್ಲಿಗೆ ಮುಟ್ಟ ಕೈಗೊಂಡ ಕಾರ್ಬಾರ್ ಬಗ್ಗೆ ಮಾಹಿತಿ ಪಡೆದು ಈ ಎಲ್ಲ ಜಾಗನ ಭೇಟಿ ನೀಡಿ ಖುದ್ದಾಗಿ ಪರಿಶೀಲಿಸಿದ ಮೇಲೆ ಹೊಸ ಕ್ರಿಯಾಯೋಜನೆ ಅನುಮೋದಿಸಲಾದೇತ ಜಿಲ್ಲಾಧಿಕಾರಿಗ ಸೂಚನೆ ಕೊಟ್ಟು ಈ ಕಾರ್ಬಾರ್ಲಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಶಬನಾ ಎಂ ಶೇಖ್ ಸೇರಿದಂಗೆ ಪ್ರವಾಸೋದ್ಯಮ ಇಲಾಖೆನ ಸಮಾಲೋಚಕರಾದ ಜತಿನ್ ಇನ್ನು ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 6.5 ಗಂಟೆಗೆ ಆಖೀರಿ ಆದಂಗೆ ಕಳೆದ 24 ಗಂಟೆಯಲ್ಲಿ ಸರಾಸರಿ ಮಳೆ 9.48 ಮಿಲಿಮೀಟರ್ ಮಳೆ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 7.27 ಮಿಲಿಮೀಟರ್ ಮಳೆ. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 12.14 ಮಿಲಿಮೀಟರ್ ಮಳೆ. ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 9.03 ಮಿಲಿಮೀಟರ್ ಮಳೆ ಸುರಿದುಟ್ಟು. 2023-24 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ್ಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ 20 ಅಂಶಗಳ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 27ರಂದು ಹೊತ್ತಾರೆ 11.5 ಗಂಟೆಗೆ ಮಡಿಕೇರಿ ಪೇಟೆನ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದೇತ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶವು ಮಾಹಿತಿ ಕೊಟ್ಟಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಲಿ ರೈತರ ಆದಾಯ ಜಾಸ್ತಿ ಮಾಡುವ ಬಗೆಯಲ್ಲಿ ಜಿಲ್ಲೆನ ಎಲ್ಲಾ ರೈತ ಕುಟುಂಬದವು ಪ್ರತಿ ವರ್ಷ 6,000 ರೂಪಾಯಿ ಒಟ್ಟಾರೆ 3 ಕಂತಲ್ಲಿ ರೈತರ ಖಾತೆಗೆ ಜಮೆ ಆದೆ. ಜಿಲ್ಲೆಯಲ್ಲಿ ಸುಮಾರು 49,582 ಜನ ನೋಂದಣಿ ಆಗಿದ್ದು ಈಗಾಗಲೇ ನೇರ ಆರ್ಥಿಕ ನೆರವು ವರ್ಗಾವಣೆ ಚಾಲ್ತಿಲಿ ಉಟ್ಟು ಈ ಯೋಜನೆನ ನೆರವು ಫಲಾನುಭವಿಗಳಿಗೆ ಲಭಿಸಿದನ್ನು ಖಾತ್ರಿ ಪಡ್ಕಂಬಕ್ಕೆ ಇಕೆವೈಸಿ ಮಾಡುದು ಅತ್ಯಂತ ಅವಶ್ಯ ಆಗುಟ್ಟು ಈ ಯೋಜನೆನ ಪ್ರತಿ ಫಲಾನುಭವಿ ರೈತರು ಕೇಂದ್ರ ಸರ್ಕಾರದ ಮುಂದಿನ ಕಂತಲಿ ನೀಡುವ ಆರ್ಥಿಕ ನೆರವು ಪಡ್ಕಂಬಕ್ಕೆ ಜೂನ್ 30 ಇಕೆವೈಸಿ ಮಾಡುದು ಕಡ್ಡಾಯ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸುವ ಹಂಗೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಶಬನಾ ಎಂ ಶೇಖ್ ಅವು ಮಾಹಿತಿ ಕೊಟ್ಟಳು. ಅಂಚೆ ಅದಾಲತ್ ಸಭೆನ ಜೂನ್ 30ರಂದು ಹೊತ್ತಾರೆ 11.5 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ವಿಭಾಗದ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರಹದ ಪುಕಾರ್ಗಳನ್ನು ಸ್ವೀಕರಿಸಿ ಚರ್ಚಿಸಲಾದೆ. ತೊಂದರೆ ತಾಪತ್ರೆಗಳಿದರೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವುಕ್ಕೆ ಜೂನ್ 28ರೊಳಗೆ ತಲುಪುವಂಗೆ, ಆಮೇಲೆ ಜೂನ್ 30ರಂದು ನಡೆಯುವ ಸಭೆಗೆ ಭಾಗವಹಿಸುವಂಗೆ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ಕೇಳಿಕೊಂಡೋಳೋ. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606522082. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಮಡಿಕೇರಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಹೀಗೊಂದು ಸುವರ್ಣಾವಕಾಶ. ಮುಳಿಯಾ ಪ್ರಾಪರ್ಟೀಸ್ ಪ್ರಸ್ತುತ ಪಡಿಸುತ್ತಿದೆ ನಿವೇಶನ, ಮಾರಾಟ ಮತ್ತು ಗೃಹ ಸಾಲ ಮೇಳ. ಇದೇ ಜೂನ್ 24ರಂದು ಶನಿವಾರ. ಸೈಟ್ ಕೊಳ್ಳಲು ಹಾಗೂ ಮನೆ ಕಟ್ಟಲು ಒಂದೇ ಸೂರಿನಡಿಯಲ್ಲಿ ವಿವಿಧ ಬ್ಯಾಂಕ್ಗಳಿಂದ ಸ್ಥಳದಲ್ಲಿ ಸಾಲ ಮಂಜೂರಾತಿ. ಪ್ರತಿ ಖರೀದಿಗೆ ಚಿನ್ನದ ನಾಣ್ಯ ಉಚಿತ. ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡು ಮನೆ ಕಟ್ಟಲು ಸಿದ್ಧವಾಗಿರುವ ಮನೆ ನಿವೇಶನಗಳು. ಮಾಹಿತಿಗಾಗಿ ಸಂಪರ್ಕಿಸಿ ಟೋಲ್ ಫ್ರೀ ಸಂಖ್ಯೆ 1800425396. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. മിഞ്ഞത്ര ദിനത്ത് ജില്ലയില് മഴ ജോറാപ്പ സാധ്യതയുണ്ട്. ഈ നിട്ടില് അവശ്യ മുന്നേച്ചരിക്ക ക്രമം എടുത്തോവനക്ക് നോഡൽ അധികാരിയക്ക് ജില്ലാധികാരി വെങ്കടരാജ സൂചന കൊടുത്തത്. അധ്യയന മഴയിഞ്ച ജില്ലയില് അപാനാഹുത തന്ത്രപ്പ സംബന്ധ അവശ്യ മുന്നേച്ചരിക്കര ക്രമം എടുത്തവ മീത ജില്ലാധികാരി കച്ചേരി സഭാപാടിയില് ഇന്ന് നടന്ന മുപ്പട സഭര കുറവുകാരിക്ക് വ്യവസ്ഥ തക്ക പറന്ന അവു കഴിഞ്ഞ കാലക്ക് താളെ മാടനക്ക ജില്ലക്ക് ഈ കുറി 300 മില്ലിമീറ്റർ കമ്മി മഴയായിട്ട് ആ ചിങ്കിയു ജുലൈ പിന്നെ ആഗസ്റ്റ് തിങ്കത്ത് മഴ ചുരുക്ക് ആനക്ക അപ്പ അപായത്തിന് തപ്പിച്ചിടുവക്ക് തങ്ങട വ്യാപ്തിയില് ജാഗ പരിശീലനം നടത്തിയിട്ട് ഭൂമി കുടിയുവോ പൊളമറിയുവോ കൂടനക്ക പ്രകൃതി ചെടിയിഞ്ച അപ്പ തൊന്നരര മീത വരതി ഒപ്പിച്ചിടുവനക്ക നോഡൽ അധികാരിയക്ക് സൂചന കൊടുത്തിട്ട് ലോകോപയോഗി പഞ്ചായത്ത് രാജ് നഗര പിന്നെ പട്ടണസ്ഥലിക്ക ಸಂಸ್ಥೆಯ ಸ್ಟೆಸ್ಕ್ ನೀರಾವರಿ ಅರಣ್ಯ ಕಂದಾಯ ಕುಡ್ನಕ್ಕೆ ಸಂಬಂಧಪಟ್ಟ ಇಲಾಖೆಕಾರ ಒತ್ತೋರ ಮೇಜ ಕಾರ್ಯ ನೀಸಿಕೊಂಡು ತಂಗಡ ವ್ಯಾಪ್ತಿಯಲ್ಲಿ ಅವಶ್ಯ ಮುನ್ನೆಚ್ಚರಿಕೆ ಕ್ರಮ ಎಡುತ್ತವನಕ್ಕೆ ನಿರ್ದೇಶನ ಕೊಡುತ್ತದೆ. ಮಿನ್ಯಕ ತಕ್ಕ ಬರಂದಿತ್ತು ಜಿಲ್ಲಾ ಉಸ್ತುವಾರಿ ಸಚಿವಗಳ ಕೊರವು ಕಾರ್ಯಕ್ಕೆ ಇದೇ 27ಕ್ಕೆ ನೆರಪಂತ ಕೆಡಿಪಿ ಸಭೆಯಲ್ಲಿ ತಂಗಡ ವ್ಯಾಪ್ತಿಯಲ್ಲಿ ನಡೆಸಿದ ಅಭಿವೃದ್ಧಿ ಕಾರ್ಯಕ್ರಮದ ಮೇದ ಸರಿಯಾದ ಮಾಹಿತಿ ಕೊಡುವ ಕಣ್ಣ ಜಿಲ್ಲಾಧಿಕಾರಿ ಸಭೆಯ ಹಾಜರಿಂಜ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯಡೆಯಿಂದ ಅವಶ್ಯ ಮಾಹಿತಿ ಪಡೆದು ಒತ್ತ ಸಲಹೆ ಸೂಚನೆ ಕೊಡುತ್ತದೆ. ಮಡಿಕೇರಿ ತಾಲೂಕರ ಸಂಪಾಜೆ ಹೋಬಳಿ ಕಡಗನ ಚೆಂಬು ಪೆರಾಜಪಿನ ಸಂಪಾಜೆ ಗ್ರಾಮಕ್ಕೆ ಸಂಬಂಧಪಟ್ಟನಕ್ಕೆ ಪೌತಿ ಖಾತೆ ಆಂದೋಲನ. ತಹಶೀಲ್ದಾರ್ ಎಂಡ ಕೊರವು ಕಾರ್ಯಕ್ಕೆ ಇದೇ 27ಕ್ಕೆ ಪೊಲಕ 11 ಗಂಟೆಗೆ ಸಂಪಾಜೆ ನಾಡ ಕಚೇರಿಯಲ್ಲಿ ನಡಪ. ಚೆಂಬು ಪೆರಾಜಪಿನ ಸಂಪಾಜೆ ಗ್ರಾಮ ವ್ಯಾಪ್ತಿಯ ಎಲ್ಲಾ ರೈತಂಗ ಒತ್ತ ದಾಖಲೆಯೊಡೆ ಕೂಡಿಯಾಡಿತು. ಈ ಆಂದೋಲನೋತ್ತರ ಪ್ರಯೋಜನ ಪಡೆದವನಕ್ಕೆ ಕಂದಾಯ ಪರಿವೀಕ್ಷಕಗಳನ್ನು ವೆಂಕಟೇಶ್ ಅರಿಚಿಟ್ಟಿತು. ವಿದ್ಯಾರ್ಥಿ ಬದುಕಲು ಮತದಾನದ ಹಕ್ಕರ ಮಹತ್ವತ್ನ ಅರಂಜೋಕ್ ಕಾಲೇಜ್ ಸಂಸತ್ ರಚನೆ ಚುನಾವಣೆ ಸಹಕಾರಿಯಾಪ ಅಂದು ಸುಂಟಿಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಪ್ರಿನ್ಸಿಪಲ್ ಜಾನ್ ಅರಿಚಿಟತ್. ಕಾಲೇಜಲ್ಲಿ ಏರ್ಪಾಡು ಮಾಡಿ ತಿಂಜ ಮತದಾನ ಪಿಂಜ ಸಂಸತ್ ರಚನೆ ಕಾರ್ಯಕ್ರಮತರ ಕೊರೋಕಾರಿಕೆ ವಯಸ್ಸಿನ ತಕ್ಕಪರಂದ ಅವು ಮತದಾನತರ ಮಿದ ಅರಿವಿಕೆ ಬೊಳ್ತಿಯಂಡ್ ಚುನಾವಣಾ ಕಾರ್ಬಾರ ಮಿದ ಸರಿಯಾದ ಮಾಹಿತಿ ಇರಡು ಅನ್ನೋ ಉದ್ದೇಶ ಬೆಚ್ಚಂಡ್ ಈ ಕಾರ್ಯಕ್ರಮ ನಡೆಸಿಯುಂಡ್. ಇದನ್ನ ಪ್ರಯೋಜನತ್ನ ಎಲ್ಲರೂ ಪಡೆದಂಡ್ ಮತದಾನತ್ ತಪ್ಪತೆ ಕೂಡಿಯಾಡುವ ಅಣಚಿ ಮತದಾನತ್ರ ಸಂಚಾಲಕಗಳನ್ನ ಉಪನ್ಯಾಸಕ್ಕೆ ಸರಳ ಮಾದರಿ ಮತಗಟ್ಟನೆ ರಚನೆ ಮಾಡಿದ್ದು ಮತದಾನ ಮಾಡುವ ಪ್ರಕ್ರಿಯೆಯನ್ನು ಅರಿಚಿಟ್ಟುಕೊಡ್ತತ್. ಕ್ರಮ ಪೋಲೆ ನಡೆದ ಚುನಾವಣೆಯಲ್ಲಿ ಕಾಲೇಜರ ಉಪನ್ಯಾಸಕಂಗ ಕಾಲೇಜು ಮಕ್ಕ ಕೂಡಿಯಾಡಿ ತಿಂಜತ್. ರಾಜಸಿಟ್ ಅಭಿವೃದ್ಧಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜ ಎಂಡ ಕೊರವು ಕಾರ್ಯಕ್ಕೆ ಇಂದು ನಡೆದತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ರಾಜಸಿಟ್ ಗದ್ದುಗೆ ಪಿಂಜ ನೆಹರು ಮಂಟಪತ್ರ ಅಭಿವೃದ್ಧಿಗೆ ಸಂಬಂಧಪಟ್ಟನಕ್ಕೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಗಳನ್ನು ಹೆಚ್ಆರ್ ನಾಯಕ್ ಮಾಹಿತಿ ಕೊಡ್ತತ್. ಮಾಹಿತಿ ಪಡೆದನ್ನು ತಕ್ಕ ಪರಂದ ಜಿಲ್ಲಾಧಿಕಾರಿ ರಾಜಸಿಟ್ ಗದ್ದುಗೆ ಪಿಂಜ ನೆಹರು ಮಂಟಪಕ್ಕೆ ಖುದ್ದು ಪೋಯಿತು ಪರಿಶೀಲನೆ ನಡೆತನ ಪಿಂಜ ಪುದಿಯ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡಪದಾಯಿತು ಅರಿಚಿಟ್ಟಿತ್ತು. ಏದು ಉದ್ದೇಶಕ್ಕಾಯಿತು ಅಭಿವೃದ್ಧಿ ಕೆಲಸತ್ನ ಕೈಕಡತಂಡಿ ಎನ್ನುವ ಸಮಗ್ರ ವರದಿ ಒಪ್ಪಿಸಿಡುವನಕ್ಕೆ ತೋಟಗಾರಿಕೆ